ತೀವ್ರತೆ ಕಡಿಮೆ ಮಾಡ್ಕೋಬಹುದು. ಅಂದ್ರೆ ಹೆಚ್ಚು ರೆಂಬೆಗಳು ದಟ್ಟವಾಗಿದ್ರೆ ಜಾಸ್ತಿ ಬರುತ್ತೆ ಅಂತ ಬರ್ತದೆ. ಈ ರೆಂಬೆಗಳನ್ನ ರೈತರು ಸಾಮಾನ್ಯವಾಗಿ ನವೆಂಬರ್ ತಿಂಗಳಲ್ಲಿ ತೆಗಿಬಾರ್ದು. ಇದನ್ನ ಯಾವುದೇ ಕಾರಣ ರೆಂಬೆಗಳನ್ನ ಜೂನ್ ಜುಲೈ ತಿಂಗಳಲ್ಲಿ ಮಾತ್ರ ತೆಗಿಬೇಕಾಗುತ್ತೆ. ಆ ತರ ತೆಗಿಯಕ್ ಹೋಗ್ಬಾರ್ದು. ಏನು ಜುಲೈಗೆ ಮಾವಿನ ಒಂದು ಹಾರ್ವೆಸ್ಟ್ ಆದ್ಮೇಲೆ ಒಂದು 15 ದಿನ ಬಿಟ್ಟುಕೊಂಡು ಈ ಹಣ್ಣುಗಳನ್ನೆಲ್ಲ ಹಾರ್ವೆಸ್ಟ್ ಮಾಡಿದ್ಮೇಲೆ ಅಂದ್ರೆ ಕೊಯ್ಲು ಮಾಡಿದ್ಮೇಲೆ ರೈತರು ಒಂದು 15 ದಿನ ಬಿಟ್ಟು ಆ ರೆಂಬೆಗಳನ್ನ ತೆಗಿಬೇಕಾಗತ್ತೆ. ಮತ್ತೆ ಗೊಬ್ಬರಗಳ ವಿಷಯಕ್ಕೂ ಬಂದಾಗ ನೀವು ಹಾಗೆ ಹಾಕೋಬೇಕು. ಈ ಹೂ ಬರೋ ಹಂತದಲ್ಲಿ ಅಥವಾ 1 ತಿಂಗಳು ಮುಂಚಿತವಾಗಿ ಗೊಬ್ಬರನೂ ಹಾಕಬಾರ್ದು. ಗೊಬ್ಬರ ಹಾಕಿದ್ರೆ ಚಿಗುರು ಬರ್ತದೆ, ಹೂ ಬರಲ್ಲ, ರೈತರಿಗೆ ನಷ್ಟ ಆಗ್ತದೆ. ಆ ತರನೂ ಅಂದ್ರೆ ಅನುತ್ಪಾದಕ ರೆಂಬೆ ಕೊಂಬೆಗಳನ್ನ ತೆಗೆದು ಅವಾಗ ಗೊಬ್ಬರ ಕೊಡಬೇಕು. ಗೊಬ್ಬರ ಕೊಡಬೇಕಾಗುತ್ತೆ ಜೂನ್ ಜುಲೈ ತಿಂಗಳಲ್ಲಿ. ಮಳೆನೂ ಬರ್ತಾ ಇರುತ್ತೆ, ಮಳೆ ಬರ್ತಾ ಇರ್ತದೆ, ಅದೊಂದು ಅನುಕೂಲ ಆಗುತ್ತೆ. ಹೌದು ಹೌದು. ಅಂದ್ರೆ ಜಿಗಿ ಹುಳುಗಳು ಮಾವಿನ ಮರದಲ್ಲೇ ಇರ್ತವೆ ಮೊದ್ಲೇನೆ, ವರ್ಷ ಪೂರ್ತಿ ಇರ್ತವೆ. ಇವು ಜಾಸ್ತಿ ಆಗೋದು ಹೂ ಬರೋ ಹಂತದಲ್ಲಿ. ಅವುಗಳಿಗೆ ಅನುಕೂಲಕರವಾದ ವಾತಾವರಣ ಇದ್ದಾಗ ನಮ್ಮ ರೈತರು ಹೇಗೆ ತಿಳ್ಕೊಬಹುದು ಇದು ಬಂದಿದೆ ಅಂತ? ಅದೇ ನಾನು ಹೇಳಿದೆ, ಬ್ಲಾಕ್ ಶೂಟಿ ಮೊಳ್ಳು ಅದು ಇರ್ತದೆ. ಮತ್ತೆ ಈ ಸಕ್ಕರೆ ಅಂಶ ಎಲೆಗಳ ಮೇಲೆ ಎಲ್ಲ ಬಿದ್ದು ಈ ಸನ್ಲೈಟ್ ಅಂದ್ರೆ ಸೂರ್ಯನ ಕಿರಣಗಳು ಬಿದ್ದಾಗ ಅದು ಮಿಂಚ್ತಾ ಇರ್ತದೆ. ಮತ್ತೆ ರೈತರು ಗಿಡದ ಹತ್ರ ಹೋದಾಗ ಅವು ಚಟ್ ಚಟ್ ಚಟ್ ಅಂತ ಶಬ್ದ ಮಾಡ್ ಅಂದ್ರೆ ಅವು ಹಾರವಾಗ ಎಲೆ ಮೇಲೆ ಚಟ್ ಚಟ್ ಚಟ್ ಅಂತ ಶಬ್ದ ಬರ್ತದೆ. ಈ ರೀತಿನೂ ಮತ್ತೆ ಕೆಳಗಡೆನೂ ಕೂಡ ಕೆಲವು ಸಾರಿ ಬಿದ್ದಿರ್ತದೆ ಅಂಟು. ಅಂಟು ಬಿದ್ದಿರ್ತದೆ ಮರದ ಕೆಳಗಡೆ ರೈತರು ಓಡಾಡುವಾಗ ಅಂಟು ಕಂಡು ಜಿಗಿ ಹುಳ ಅಂತಾನು ರೈತರು ತಿಳ್ಕೋಬಹುದು. ಅಂದ್ರೆ ಮುಂಜಾಗ್ರತೆಯಾಗಿನೇ ಸಿಂಪಡಣೆ ಮಾಡಬಹುದು. ಏನಾದರೂ ಮುಂಜಾಗ್ರತೆಯಾಗಿ ಒಂದು 15-20 ದಿನ ಹೂ ಬರ ಮುಂಚಿತವಾಗಿ ಸಿಂಪಡಣೆ ಮಾಡಬೇಕು. ನಂತರ ತೀವ್ರತೆಗೆ ಅನುಸಾರವಾಗಿ ಹೂ ಬಂದ್ಮೇಲೂ 15 ದಿನಗಳಿಗೊಮ್ಮೆ ಔಷಧಿಗಳನ್ನು ಸಿಂಪಡಣೆ ಮಾಡಿಕೊಂಡು ಜಿಗಿ ಹುಳನ್ನ ನಿಯಂತ್ರಣ ಮಾಡ್ಕೋಬೇಕಾಗುತ್ತೆ. ಅಂದ್ರೆ ಈಗ ಈ ಬೇವಿನ ಮೂಲದ ಕೀಟನಾಶಕಗಳಿಂದ ಬಳಸ್ಕೋಬಹುದ ಇದಕ್ಕೆ? ಬೇವಿನ ಮೂಲದ್ದು ಬಳಸ್ಕೋಬಹುದು. ಅತಿ ಜರೂರು ನಾವು ಇದರ ನಿಯಂತ್ರಣ ಮಾಡ್ಕೋಬೇಕಂದ್ರೆ ಈ ಇನ್ಸೆಕ್ಟಿಸೈಡ್ಸ್ ಅಂತರ್ವ್ಯಾಪಿಸಲಿ ಬೇವಿನ ಇದನ್ನ ಮಾಡಿದಾಗ ಏನಾಗತ್ತಂದ್ರೆ ಈ ಸೈಕ್ಲೋನ್ ಎಫೆಕ್ಟ್ ಅಥವಾ ಏನಾದ್ರೂ ಬಂದಾಗ ಮಳೆ ಬಂದಾಗ ಅದು ವಾಶ್ ಔಟ್ ಆಗ್ಬಿಡ್ತದೆ. ಕಂಟ್ರೋಲ್ ಅನ್ನ ನಾವು ತುಂಬಾ ದಿನದವರೆಗೂ ಮುಂದೂಡಕ್ ಆಗಲ್ಲ. ಈ ಅಂತರ್ವ್ಯಾಪಿ ಕೀಟನಾಶಕಗಳ ಯೂಸ್ ಮಾಡೋದ್ರಿಂದ ಸುಮಾರು 15 ದಿನದವರೆಗೂ ಇದನ್ನ ನಿಯಂತ್ರಿಸಬಹುದು. ಆ ತರ ಮಾಡಬಹುದು. ಅಂದ್ರೆ ಜಿಗಿ ಹುಳುಗಳು ಬಹಳ ಮುಖ್ಯವಾದಂತಹ ಕೀಟಪೀಡೆಗಳು. ಹೌದು. ಇದನ್ನ ಬಿಟ್ಕೊಂಡ್ರೆ ಇನ್ಯಾವ ಕೀಟಪೀಡೆ ಬರುತ್ತೆ? ಇದರಲ್ಲಿ ಮುಖ್ಯವಾಗಿ ಹಣ್ಣಿನ ನೊಣ ಅಂತ ಬರ್ತದೆ. ಇದೇನಂದ್ರೆ ಫ್ರೂಟ್ ಸೆಟ್ ಆದ್ಮೇಲೆ ಅಂದ್ರೆ 6 ವೀಕ್ಸ್ ಆಫ್ಟರ್ ಫ್ರೂಟ್ ಸೆಟ್ ಅಂದ್ರೆ ಮಾರ್ಬಲ್ ಸೈಜ್ ಗೋಲಿ ಆಕಾರದಷ್ಟು ಬಂದಾಗ ಆಗಿಂದ ಸ್ಟಾರ್ಟ್ ಆಗ್ತದೆ. ಮತ್ತೆ ಇದರ ತೀವ್ರತೆ ಈ ಕಾಯಿ ಮೆಚುರಿಟಿ ಬಂದ ಸ್ಟೇಜ್ ದೋರ್ಗಾಯಿ ಅಂತ ಬಲಿತ ಬಲಿತ ಇದರ ತೀವ್ರತೆ ಹೆಚ್ಚಿಗೆ ಆಗ್ತಕ್ಕಂಥದ್ದು. 6 ವೀಕ್ಸ್ ಆಫ್ಟರ್ ಫ್ರೂಟ್ ಸೆಟ್ ಅಂತ ಹೇಳ್ತೀವಲ್ಲ ಆಗಿಂದ ಸ್ಟಾರ್ಟ್ ಆಗ್ತದೆ. ಇದು ಬರ್ತಾ ಬರ್ತಾ ಬರ್ತಾ ಇದರ ತೀವ್ರತೆ ಜಾಸ್ತಿ ಆಗ್ತದೆ. ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಜಾಸ್ತಿ ಆಗ್ತದೆ. ಅದರಲ್ಲೂ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಮಳೆ ಏನಾದರೂ ಬಿದ್ದರೆ ಇದರ ತೀವ್ರತೆ ಇನ್ನೂ ಜಾಸ್ತಿ ಆಗ್ತದೆ. ಕಾಯಿ ನೊಣ ಅಥವಾ ಹಣ್ಣಿನ ನೊಣ ಅಂತ ಮುಖ್ಯವಾಗಿ ಹಣ್ಣಿನ ತಿರುಳೆ ತಿನ್ನುತ್ತಾ ಇದು ತಿರುಳು ತಿನ್ನುತ್ತೆ. ಮತ್ತೆ ಇದು ಗೋಲಿ ಆಕಾರದಿದ್ದಾಗ ಅದು ಕಾಯಿ ಡ್ರಾಪ್ ಆಗ್ತದೆ, ಬಿದ್ದೋಗ್ಬಿಡ್ತದೆ. ಏನಾದರೂ ಇನ್ಫೆಸ್ಟೇಷನ್ ಅಟ್ಯಾಕ್ ಅಂತ ಹೇಳ್ತೀವಲ್ಲ ಅದಾದಾಗ ಈ ಫ್ರೂಟ್ ಡ್ರಾಪ್ ತುಂಬಾ ಇರ್ತದೆ. ಅದು ರೈತರು ಗಮನಿಸಬಹುದು. ಕೆಳಗಡೆ ಬಿದ್ದ ಕಾಯಿಗಳನ್ನ ಆಯಿಸ್ಬಿಟ್ಟು ರೈತರು ಮಣ್ಣಿನಲ್ಲಿ ಅಂದ್ರೆ ನಾವು ಸುಮಾರು 1 ಮೀಟರ್ ಆಳದಲ್ಲಿ ಇದನ್ನ ಹೂತಾಕ್ಬೇಕಾಗತ್ತೆ ಕಾಯಿಗಳನ್ನ. ಅಂದ್ರೆ ಆ ತರ ನಾಶ ಪಡಿಸಬೇಕಾಗತ್ತೆ. ಮತ್ತೆ ಈ ಹಣ್ಣಿನ ನೊಣ ನಿಯಂತ್ರಣ ಮಾಡಬೇಕಾಗತ್ತೆ. ಇದನ್ನ ಮೀಥೈಲ್ ಯೂಜಿನಾಲ್ ಅಂತ ನಾವು ಪ್ಯಾರಾಫೆರ್ಮೋನ್ ಟ್ರಾಪ್ಸ್ ಅಂತ ಹೇಳ್ತೀವಿ. ಪ್ರತಿ ಎಕರೆಗೆ 4-5 ಪ್ಯಾರಾಫೆರ್ಮೋನ್ ಟ್ರಾಪ್ಸ್. ಲಿಂಗಾಕರ್ಷಕ ಬಲೆ. ಹೌದೌದು, ಮೋಹಕ ಬಲೆ ಅಥವಾ ಲಿಂಗಾಕರ್ಷಕ ಬಲೆ ಅಂತ ಹೇಳ್ತೀವಿ. ಇದನ್ನ 4-5 ಪ್ರತಿ ಎಕರೆಗೆ ಕಟ್ಟೋದ್ರಿಂದ ಇದನ್ನ ಆಕ್ಟಿವಿಟಿ ಅಂದ್ರೆ ನಾವು ಮಾನಿಟರಿಂಗ್ ಮಾಡಬಹುದು. ಇದರ ಇದೆಯಾ ಇಲ್ವಾ, ಎಷ್ಟು ಮಟ್ಟಿಗೆ ಸಂಖ್ಯೆ ಇದೆ ಅಂತ. ಒಂದು ದಿನದಲ್ಲಿ ಒಂದು ಟ್ರ್ಯಾಪ್ ಅಲ್ಲಿ ಮೋಹಕ ಬಲೆಯಲ್ಲಿ 5ಕ್ಕಿಂತ ಹೆಚ್ಚು ನೊಣ ಬಿದ್ದಿದ್ರೆ ಅದನ್ನ ನಾವು ಅವಾಗ ನಾವು ಕೆಮಿಕಲ್ ಸ್ಪ್ರೇ ಮಾಡಬೇಕಾಗತ್ತೆ. ಅದಕ್ಕಿಂತ ಕಮ್ಮಿ ಇದ್ರೆ ಇದರ ತೀವ್ರತೆ ಏನು ಅತಿ ಹೆಚ್ಚು ಇಲ್ಲ ಅಂತ ನಾವು ತಿಳ್ಕೊಬಹುದು. ಈ 5ಕ್ಕಿಂತ ಹೆಚ್ಚು ಒಂದು ಮೋಹಕ ಬಲೆಗೆ ಪ್ರತಿದಿನದಲ್ಲಿ ಬಿದ್ದಿರೋದಾದ್ರೆ ಆವಾಗ ನಾವು ಈ ಬೊಡ್ಡು ಉಪಚಾರ ಅಂತ ಹೇಳ್ತೀವಿ. ಅಂದ್ರೆ ಈ ಸ್ಟೆಮ್ ಮೇಲೆ ಎಲ್ಲ ಬಳಿಯೋದು ಬಳಿಬೇಕಾಗತ್ತೆ. ಕೀಟನಾಶಕ ಪ್ಲಸ್ ಈ ಜಾಗರಿ ಅಂತ ಹೇಳ್ತೀವಿ, ಬೆಲ್ಲ ಪಾಕ. ಪ್ರತಿ ಲೀಟರ್ ನೀರಿಗೆ 100 ಗ್ರಾಂ ಬೆಲ್ಲ ಬೆರೆಸಿ ಕರಗಿಸಿ ಅದಕ್ಕೆ 2 ಮಿಲಿ ಅಲಾಥಿಯನ್ ಅಥವಾ 2 ಮಿಲಿ ಡೆಲ್ಟಾ ಮಿತ್ರಿನ್ ಅಂತ ಬರ್ತದೆ. ಈ ಕೀಟನಾಶಕವನ್ನು ಬೆರೆಸಿಬಿಟ್ಟು ಈ ಪೇಂಟ್ ಹೊಡೆಯುವ ಬ್ರಷ್ ಇಂದ 1.5 ಅಡಿ ಬುಡದಿಂದ ಮೇಲ್ಗಡೆ ರೆಂಬೆಗಳ ಮೇಲೆ ಬಳದ್ರೆ ಮೇಲ್ ಫಿಮೇಲ್ ಅಂತ ಹೇಳ್ತೀವಲ್ಲ, ಹೆಣ್ಣು ಮತ್ತು ಎರಡನ್ನು ಸಾಯಿಸಬಹುದು. ಈ ಲಿಂಗಾಕರ್ಷಕ ಆದ್ರೆ ಬರೀ ಗಂಡುಗಳನ್ನು ಆಕರ್ಷಣೆ ಮಾಡಿ ನಾವು ಕೊಲ್ಬಹುದು. ಈ ತರ ಮಾಡೋದ್ರಿಂದ ಹೆಣ್ಣು ಗಂಡು ಎರಡನ್ನು ಸಾಯಿಸಬಹುದು. ಬೊಡ್ಡು ಉಪಚಾರ ಮಾಡಿದಾಗ ಬೆಲ್ಲಕ್ಕೆ ಆಕರ್ಷಿತ ಆಗ್ತದೆ. ಅದರಲ್ಲಿ ಹೆಣ್ಣು ಗಂಡು ಎರಡು ಆಕರ್ಷಣೆ ಆಗ್ತದೆ ಬೆಳ್ಳ ಪಾಕ ಇರೋದ್ರಿಂದ. ಈ ಮೋಹಕ ಬಲೆ ಆದ್ರೆ ಬರೀ ಗಂಡು ಮಾತ್ರ ಬರ್ತಕ್ಕಂಥದ್ದು. ಮತ್ತೆ ಕೆಮಿಕಲ್ ಔಷಧಿಯಿಂದ ಕಾಯಿ ಬಲಿಯೋ ಸ್ಟೇಜ್ ನಲ್ಲಿ ರೆಕಮೆಂಡ್ ಮಾಡ್ತೀವಿ ಡೆಲ್ಟಾ ಮೆಥ್ರಿನ್ ಅಂತ ಹೇಳ್ತೀವಿ, 1 ಮಿಲಿ ಪ್ರತಿ ಲೀಟರ್ ನೀರಿಗೆ. ಅದಕ್ಕೂ 1-3 ಗ್ರಾಂ ಬೆಲ್ಲ ಬೆರೆಸ್ಕೊಂಡು ರೈತರು ಉಪಚಾರ ಮಾಡೋದಾದ್ರೆ ಇನ್ನೂ ಚೆನ್ನಾಗಿ ಕಂಟ್ರೋಲ್ ಬರ್ತಾರೆ. ದೋರ್ಗಾಯಿ ಬಂದಾಗ ಸಿಂಪರಣೆ ಮಾಡ್ಕೋಬೇಕು. ಮತ್ತೆ ಇದನ್ನು ಅಷ್ಟೇ, ಈ ಹಣ್ಣಿನ ನೊಣ ತುಂಬಾ ರೈತರಿಗೆ ಲಾಸ್ ಮಾಡ್ತದೆ, ಮತ್ತೆ ಎಕ್ಸ್ಪೋರ್ಟ್ ಮಾಡೋಕ್ಕೂ ವ್ಯಾಪಾರಸ್ಥರಿಗೂ ತುಂಬಾ ಲಾಸ್ ತೊಂದರೆ ಆಗ್ತಕ್ಕಂಥದ್ದು. ಹಣ್ಣಿನ ನೊಣನ ನಾವು ಕಂಟ್ರೋಲ್ ಮಾಡೋದು ತುಂಬಾ ಮುಖ್ಯ. ಅಂದ್ರೆ ಇವೆರಡು ಮುಖ್ಯವಾದ ಕೀಟಗಳು. ಇನ್ನು ಈ ಬೂದಿ ರೋಗದ ಬಗ್ಗೆ ಕೇಳ್ತಾ ಇರ್ತೀವಿ ನಾವು ಚಳಿಗಾಲದಲ್ಲಿ. ಹೌದು, ಇದು ಹೇಗೆ ಪ್ರಾರಂಭ ಆಗುತ್ತೆ ಅಂತ? ಈ ಮಾವಿನಲ್ಲಿ ಬೂದಿ ರೋಗ, ಚಿಬ್ಬು ರೋಗ, ಮತ್ತೆ ನಾನು ಈಗಾಗಲೇ ತಿಳಿಸಿದಂಗೆ ಫ್ಲೋರಲ್ ಬ್ಲೈಟ್ ಅಂದ್ರೆ ಅಥವಾ ಇನ್ಫ್ಲೋರೆಸೆನ್ಸ್ ಬ್ಲೈಟ್, ಈ ಮೂರು ರೋಗಗಳು ಅತಿ ಹೆಚ್ಚಾಗಿ ಬರ್ತಕ್ಕಂಥದ್ದು. ಮತ್ತೆ ಇದು ನವೆಂಬರ್ ಇಂದ ಹಿಡಿದು ಫೆಬ್ರವರಿ ತಿಂಗಳವರೆಗೂ ಬೂದಿ ರೋಗ ಹೆಚ್ಚಿಗೆ ಬರ್ತಕ್ಕಂಥದ್ದು. ಅಂದ್ರೆ ಈ ಹಗಲಿನಲ್ಲಿ ಸನ್ಲೈಟ್ ಅಂದ್ರೆ ನಾವು ಸೂರ್ಯನ ಬೆಳಕು ಉಷ್ಣಾಂಶ ಹೆಚ್ಚಿಗಿದ್ದು, ರಾತ್ರಿ ವೇಳೆ ಉಷ್ಣಾಂಶ ತುಂಬಾ ಕಮ್ಮಿ 10-15 ಡಿಗ್ರಿ ಸೆಂಟಿಗ್ರೇಡ್ ಇದ್ದಾಗ ಇದು ತೀವ್ರತೆ ಜಾಸ್ತಿ ಆಗ್ತದೆ ಬೂದಿ ರೋಗ. ಈ ಬೂದಿ ರೋಗ ಮಾವಿನ ಎಲ್ಲಾ ತಳಿಗಳಿಗೂ ಸಾಮಾನ್ಯವಾಗಿ ಬಂದೇ ಬರ್ತದೆ. ಸೊ ಈ ಬೂದಿ ರೋಗ ಬಂದಾಗ ಈ ಗೊಂಚಲಲ್ಲೆಲ್ಲ ಬೂದಿ ಕಲ್ಲರು ಇದ್ದು ಅಥವಾ ಹಳದಿ ಅಥವಾ ಬೂದಿ ಕಲ್ಲರು ಇದ್ದು ಪುಡಿ ತರ ಎಲ್ಲ ಎಲೆ ಮೇಲೆನೂ ಇರ್ತದೆ, ಎಲ್ಲ ಫ್ಲವರ್ ಡ್ರಾಪ್ ಆಗಿಬಿಟ್ಟು ಕಾಯಿ ಕಚ್ಚೋದೇ ಇಲ್ಲ. ಅದರಿಂದ ಈ ಬೂದಿ ರೋಗ ನಿರ್ವಹಣೆ ಅತಿ ಮುಖ್ಯ ಈ ತಿಂಗಳುಗಳಲ್ಲಿ, ಅಂದ್ರೆ ನವೆಂಬರ್ ಇಂದ ಫೆಬ್ರವರಿ ತಿಂಗಳಲ್ಲಿ ಅತಿ ಮುಖ್ಯ. ಏನು ನಿರ್ವಹಣಾ ಕ್ರಮ ಕೈಗೊಳ್ಬಹುದು ಅಂತೇಳಿ? ಇದರಲ್ಲಿ ಬೂದಿ ರೋಗಕ್ಕೆ ನಾವು ಫಂಗಲ್ ಪ್ಯಾಥೋಜನ್ ಇಂದ ಬರೆಯೋದು, ಅಂದ್ರೆ ಶಿಲೀಂಧ್ರದಿಂದ ಬರ್ತಕ್ಕಂಥ ರೋಗ. ಸೊ ಈ ಶಿಲೀಂಧ್ರ ನಾಶಕಗಳನ್ನು ಉಪಯೋಗಿಸ್ಕೊಂಡು ಇದನ್ನು ಮಾಡ್ಕೋಬಹುದು. ಎಕ್ಸಾಂಪಲ್ ಅಂದ್ರೆ ನಿಮ್ಗೆ ಪ್ರೋಪಿನೇಬ್ ಅಂತ ಬರ್ತದೆ, ಆಂಟ್ರಾಕಾಲ್ ಅಂತ ಹೇಳ್ಬಿಟ್ಟು, ಇದನ್ನು 1 ಗ್ರಾಂ ಪ್ರತಿ ಲೀಟರ್ ಬೆರೆಸಿ ಸಿಂಪರಣೆ ಮಾಡ್ಕೋಬಹುದು. ಅಥವಾ ಡೈಫೆನ್ಕೋನಜಲ್ ಅಂತ ಬರ್ತದೆ, ಅದನ್ನ ನೀವು 0.5 ಮಿಲಿ ಪ್ರತಿ ಲೀಟರ್ ನೀರಿಗೆ ಹಾಕೊಂಡು ಸಿಂಪರಣೆ ಮಾಡಿಕೊಂಡು ಈ ಬೂದಿ ರೋಗನ್ನ ಹೂ ಬರುವ ಹಂತದಲ್ಲಿ ನಿವಾರಣೆ ಮಾಡ್ಕೋಬಹುದು. ಇದು ಬಹಳ ಮುಖ್ಯ, ಬಹಳ ಮುಖ್ಯ. ಈಗ ಒಂದ್ ವೇಳೆ ನಾವು ಜಿಗಿ ಹುಳು ಮತ್ತು ಬೂದಿ ರೋಗ ಎರಡಕ್ಕೂ ನಿಯಂತ್ರಣ ಮಾಡಬೇಕು ಅಂದ್ರೆ ಎರಡು ಮಿಶ್ರ ಮಾಡ್ಕೊಂಡು ಸಿಂಪರಣೆ ಮಾಡಬಹುದು. ಇದು ಯಾವಾಗ ಮಾಡಬಹುದಂದ್ರೆ, ಕೀಟನಾಶಕಗಳು ಮತ್ತು ಶಿಲೀಂಧ್ರ ನಾಶಕಗಳು ಮಿಶ್ರಣ ಮಾಡುವಾಗ ಒಂದು ಅಂತರ್ವ್ಯಾಪಿ ಇರಬೇಕು, ಒಂದು ಕಾಂಟ್ಯಾಕ್ಟ್ ಅಂತ ಹೇಳಿದ್ರೆ ಸ್ಪರ್ಶ ಇದಿರಬೇಕು. ಕೀಟನಾಶಕಗಳು ಏನಾದರೂ ಅಂತರ್ವ್ಯಾಪಿ ಮಾಡ್ತಿದ್ರೆ ಈ ಫಂಜಿಸೈಡ್ ಶಿಲೀಂಧ್ರ ನಾಶಕ ಕಾಂಟ್ಯಾಕ್ಟ್ ಇರಬೇಕು, ಸ್ಪರ್ಶ ಶಿಲೀಂಧ್ರ ನಾಶಕ ಇರಬೇಕು. ಅಥವಾ ವೈಸ್ ವರ್ಸ, ಈ ಕೀಟನಾಶಕ ಏನಾದರೂ ಕಾಂಟ್ಯಾಕ್ಟ್ ಅಂತ ಸ್ಪರ್ಶ ಕೀಟನಾಶಕ ಮಾಡಿದ್ರೆ ಶಿಲೀಂಧ್ರ ನಾಶಕ ಸಿಸ್ಟಮಿಕ್ ಮಾಡಬಹುದು. ಈಗ ಸ್ಪರ್ಶ ಶಿಲೀಂಧ್ರ ನಾಶಕ ಅಂದ್ರೆ ಗಂಧಕ ಬಳಸ್ಕೋಬಹುದ ನಾವು, ಸಲ್ಫರ್ ಮಾಡ್ಕೋಬಹುದು, ಅದು ಸ್ವಲ್ಪ ಮಟ್ಟಿಗೆ ಬರ್ತದೆ. ತೀವ್ರತೆ ಜಾಸ್ತಿ ಇದ್ರೆ ಬೂದಿ ರೋಗ ಸಲ್ಫರ್ ಇಂದ ಆಗೋದು ಕಷ್ಟ ಆಗುತ್ತೆ. ಕಾರ್ಬನ್ಡೈಸಿಮ್ ಬಳಸ್ಕೋಬಹುದು, ಕಾರ್ಬನ್ಡೈಸಿಮ್ 1 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಹಾಕೊಂಡು ಆತರನು ಮಾಡಬಹುದು. ಇನ್ನೊಂದು ತಾವು ತಿಳಿಸಿದ್ದು ಚಿಬ್ಬು ರೋಗ ಅಂತ, ಚಿಬ್ಬು ರೋಗ ಇದು ಯಾವಾಗ ಕಾಣಿಸ್ಕೊಡುತ್ತೆ ಅಂತ? ಚಿಬ್ಬು ರೋಗನೂ ಅಷ್ಟೇ, ಹೂ ಬರುವ ಹಂತದಲ್ಲಿ ಯಥೇಚ್ಛವಾಗಿ ಬರ್ತದೆ. ಅದರಲ್ಲೂ ನಿಮ್ಗೆ ರಾಮನಗರ ಜಿಲ್ಲೆಯಲ್ಲಿ ಹೂ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲೇ ಬರೋದ್ರಿಂದ ಈ ಸೈಕ್ಲೋನ್ ಎಫೆಕ್ಟ್ ಅಂತ ಹೇಳ್ತೀವಿ, ಚಂಡಮಾರುತ ವಾಯುಭಾರ ಇದು ಕುಸಿದ ಆಗಿ ತುಂತುರು ಹನಿ ಬಂದಾಗ, ಈ ಡ್ರಿಸ್ಲಿಂಗ್ ಬಂದಾಗ ಚಿಬ್ಬು ರೋಗ ಅತಿ ಹೆಚ್ಚಾಗಿ ಬಂದು ಹೂಗೆ ಬರುತ್ತೆ, ಹೂಗೆ ಬಂದು ಎಂಟೈರ್ ಕ್ರಾಪ್ ಒಂಥರ ವಾಶ್ ಔಟ್ ಆಗ್ತದೆ, ರೈತರಿಗೆ ಏನು ಸಿಗಲ್ಲ. ಈ ಚಿಬ್ಬು ರೋಗ ತೀವ್ರತೆ ತುಂಬಾ, ಈ ಪೌಡ್ರಿ ಮೇಲೆ ಬೂದಿ ರೋಗದಕ್ಕಿಂತ ಚಿಬ್ಬು ರೋಗ ತೀವ್ರವಾಗಿ ಬರ್ತದೆ. ಈ ಹನಿ ಬಿದ್ದಾಗ ನೀವು ಹೂ ಬರೋ ಸಮಯದಲ್ಲಿ ಈ ಚಿಬ್ಬು ರೋಗ ತೀವ್ರತೆ ಅತಿ ಹೆಚ್ಚಾಗಿರ್ತಕ್ಕಂಥದ್ದು. ಈ ಚಿಬ್ಬು ರೋಗವನ್ನ ಸಾಮಾನ್ಯವಾಗಿ ಯಾವ ರೀತಿ ರೈತರು ಕಂಡುಹಿಡಿಯಬಹುದು ಅಂದ್ರೆ, ಈ ಇನ್ಫ್ಲೋರೆಸೆನ್ಸ್ ಅಂತ ಹೇಳ್ತೀವಿ, ಹೂವಿನ ಗೊಂಚಲಿನಲ್ಲಿ ಕಪ್ಪು ಚುಕ್ಕೆಗಳು ಇರ್ತವೆ, ಮತ್ತೆ ಕಾಯಿ ಏನಾದ್ರೂ ಗೋಲಿ ಆಕಾರದಷ್ಟು ಈ ಹರಳಷ್ಟು ಇದ್ದಾಗ ಆಗ ಈ ಕಾಯಿ ಮೇಲೆಲ್ಲ ಕಪ್ಪು ಕಪ್ಪು ಮಚ್ಚೆ ಇರ್ತದೆ, ಇದು ಇದ್ದಾಗ ಚಿಬ್ಬು ರೋಗ ಇದು ಅಂತ ಹೇಳ್ಬಿಟ್ಟು ಎಲ್ಲ ಉದುರೋಗ್ತವೆ ಚಿಬ್ಬು ರೋಗ ಬಂದ್ರೆ. ಇದನ್ನ ನಾವು ಶಿಲೀಂಧ್ರನಾಶಕಗಳು ಉಪಯೋಗಿಸಿಕೊಂಡು ರೈತರು ಇದನ್ನ ನಿವಾರಣೆ ಮಾಡ್ಕೋಬಹುದು. ಅಂದ್ರೆ ಈಗ ಒಂದು ಹವಾಮಾನ ಮುನ್ಸೂಚನೆ ಇರುತ್ತೆ ಚಂಡಮಾರುತ ಬರುತ್ತೆ ಅಂತ, ಅವಾಗ ಮುಂಚಿತವಾಗಿ ಸಿಂಪಡಣೆ ಮಾಡಬಹುದು, ಪ್ರಿವೆಂಟಿವ್ ಮೆಜರ್ಸ್ ಅಂತ ಹೇಳ್ತೀವಿ. ಈ ತರ ಪ್ರಿವೆಂಟಿವ್ ಮೆಜರ್ಸ್ ತಗೊಂಡು ರೈತರು ನಿರ್ವಹಣೆ ಮಾಡ್ಕೋಬೇಕಾಗುತ್ತೆ. ಅಂದ್ರೆ ಏನು ಇದರಲ್ಲಿ ಮುಖ್ಯವಾಗಿ ಥಯೋಫಿನೆಟ್ ಮೀಥೈಲ್ ಅಂತ ಬರ್ತದೆ, ಥಯೋಫಿನೆಟ್ ಮೀಥೈಲ್ ಅಂತ ಹೇಳ್ಬಿಟ್ಟು ಇದು 1.5 gram ಪ್ರತಿ ಲೀಟರ್ ನೀರು ಹಾಕೊಂಡು ಸಿಂಪಡಣೆ ಮಾಡ್ಕೊಂಡು ಇದು ಮಾಡ್ಕೋಬಹುದು. ಅಥವಾ ಇದರಲ್ಲಿ ಈವನ್ ಡೈಫಿನ್ಕೋನಸೋಲ್ ಅಂತ ಹೇಳ್ಬಿಟ್ಟು ಸ್ಕೋರ್ ಶಿಲೀಂಧ್ರನಾಶಕಗಳನ್ನ ಅದನ್ನು ನಾವು 0.5 milli ಪ್ರತಿ ಲೀಟರ್ ನೀರಿಗೆ ಹಾಕೊಂಡು ಸಿಂಪಡಣೆ ಮಾಡಿಕೊಂಡು ಈ ಚಿಬ್ಬು ರೋಗವನ್ನು ರೈತರು ನಿರ್ವಹಣೆ ಮಾಡ್ಕೋಬಹುದು. ಮತ್ತೆ ಇದು ಬಹಳ ಮುಖ್ಯವಾದಂತಹ ರೋಗ ಅಂತ ಹೇಳ್ಬೋದು. ಹೌದು ಹೌದು, ಚಿಬ್ಬು ರೋಗ, ಚಿಬ್ಬು ರೋಗ ಅಂದ್ರೆ ಇಡೀ ಬೆಳೆನೇ ಹೋಗೋ ಸಾಧ್ಯತೆ ಇರುತ್ತೆ, ಸಾಧ್ಯತೆ ಅಂದ್ರೆ ಹೂಗಳೇನೆ ಒಂದು ರೀತಿ ತಮ್ಮ ಶಕ್ತಿ ಕಳ್ಕೊಂಡು ಒಣಗೋದಂಗೆ ಆಗ್ಬೋದು, ಒಣಗೋಗ್ಬಿಟ್ಟು ಎಲ್ಲ ಕಾಯಿ ಏನಾದ್ರು ಕಚ್ಚಿದ್ರು ಬಿದ್ದೋಗೋ ಸಾಧ್ಯತೆ ಇರ್ತದೆ ಅತಿ ಹೆಚ್ಚಾಗಿರ್ತಕ್ಕಂಥ. ಇನ್ನೊಂದು ತಾವು ತಿಳಿಸಿದ್ದು ಹೂವಿನ ಅಂಗಮಾರಿ ರೋಗ ಅಂತ, ಹೌದು ಫ್ಲೋರಲ್ ಬ್ಲೈಟ್ ಅಂತ, ಬ್ಲೈಟ್ ಅಂತ ಹೇಳ್ಬಿಟ್ಟು ಇದು ಯಾವಾಗ? ಇದು ಅಷ್ಟೇ ಇತ್ತೀಚಿನ ದಿನಗಳಲ್ಲಿ, ಅಂದ್ರೆ ರೈತರು ಮಾವನ್ನ ಆಧುನಿಕ ಬೇಸಾಯ ಪದ್ಧತಿಗಳು ಉಪಯೋಗಿಸಿಕೊಂಡು ಕಲ್ಟಿವೇಟ್ ಮಾಡ್ತಾ ಇರೋದ್ರಿಂದ ಮತ್ತೆ ಹವಾಮಾನ ವೈಪರೀತ್ಯದಿಂದ ಈ ಇತ್ತೀಚಿನ ದಿನಗಳಲ್ಲಿ ಇದು ಬರ್ತಕ್ಕಂಥದ್ದು. ಸೊ ಈ ಥಯೋಫಿನೆಟ್ ಮೀಥೈಲ್ ರೋಕೋ ಅಂತ ಹೇಳ್ತೀವಲ್ಲ ನಾವು, ಅದನ್ನ ಈ ಚಿಬ್ಬು ರೋಗಕ್ಕೆ ಏನು ಬಳಸಿರ್ತೀವೋ ಅದೇ ಸ್ವಲ್ಪ ಮಟ್ಟಿಗೆ ಬರ್ತದೆ, ಇದು ಕಂಟ್ರೋಲ್ ಆಗ್ತದೆ. ಇದನ್ನ ರೈತರು ತೀವ್ರವಾಗಿ ಈ ಬೂದಿ ರೋಗ ಮತ್ತು ಚಿಬ್ಬು ರೋಗಕ್ಕೆ ನೋಡಿದಾಗ ಇದನ್ನ ತೀವ್ರ ರೋಗ ಅಂತ ಏನು ಪರಿಗಣಿಸ ಅವಶ್ಯಕತೆ ಇರೋದಿಲ್ಲ. ಇದೊಂದು ಮುಖ್ಯವಾದ ಅಂಶ ಅಂಶ ಅಂಶ. ಮತ್ತೆ ಈ ಮ್ಯಾಂಗೋ ಸ್ಪೆಷಲ್ ಅಂತ ಒಂದು ಸಿಂಪಡಣೆ ಮಾಡಬೇಕು ಅಂತ ನಾವು ಕೇಳ್ತಾ ಇರ್ತೀವಿ ಹೂವಿನ ಒಂದು ಹಂತದಲ್ಲಿ, ಇದರ ಒಂದು ಸಿಂಪಡಣೆ ಮಹತ್ವದ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಇದು ಮ್ಯಾಂಗೋ ಸ್ಪೆಷಲ್ ಅನ್ನೋದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರ್ ರಿಸರ್ಚ್ ಅಂತ ಹೆಸರುಘಟ್ಟದಲ್ಲಿ ಒಂದು ಸಂಶೋಧನಾ ಸಂಸ್ಥೆ ಇದೆ, ಅದು ಬಿಡುಗಡೆ ಬರತಕ್ಕಂಥದ್ದು ಒಂದು ಇದು. ಇದರಲ್ಲಿ ಏನಂದ್ರೆ ಮುಖ್ಯವಾಗಿ ಲಘು ಪೋಷಕಾಂಶಗಳು ಇರ್ತಕ್ಕಂಥ, ಲಘು ಪೋಷಕಾಂಶಗಳ ಮಿಶ್ರಣ ಇದು, ಮಿಶ್ರಣ ಅದರಲ್ಲೂ ನಿಮ್ಗೆ ಕಾಪರ್, ಜಿಂಕ್, ಐರನ್, ಬೋರಾನ್, ಮ್ಯಾಂಗನೀಸ್, ಮೆಗ್ನೀಷಿಯಂ ಇರ್ತಕ್ಕಂಥದ್ದು ಎಲ್ಲ ಲಘು ಪೋಷಕಾಂಶಗಳು. ಇದು ಮಾವು ಸ್ಪೆಷಲ್ ಅಂತಾನೆ ಅವರು ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಇದನ್ನ ಹೂ ಬಿಡುವ 1 ತಿಂಗಳ ಮುಂಚೆ 5 gram ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಅದರ ಜೊತೆಗೆ ಒಂದು ನಿಂಬೆಹಣ್ಣು ಹುಳಿನೂ ಆಗ್ಬೇಕು. ಸರಿಸುಮಾರು ರೈತರಿಗೆ ಅರ್ಥ ಆಗುವ ಇರ್ಬೇಕಂದ್ರೆ 20 liter ನೀರಿಗೆ 100 gram ಮ್ಯಾಂಗೋ ಸ್ಪೆಷಲ್, 1 ನಿಂಬೆ ಹುಳಿ, ಅದರ ಜೊತೆಗೆ 1 shampoo ಪ್ಯಾಕೆಟ್ ಬೆರೆಸ್ಕೊಂಡು, ಅಂದ್ರೆ ಪ್ರತಿ 20 liter 100 gram ಮ್ಯಾಂಗೋ ಸ್ಪೆಷಲ್, 1 ನಿಂಬೆ ಹುಳಿ, 1 ಪ್ಯಾಕೆಟ್ ಶಾಂಪೂ ಬೆರೆಸ್ಕೊಂಡು ಸಿಂಪಡಣೆ ಮಾಡಬೇಕಾಗುತ್ತೆ. ಈ ರೀತಿ ಸಿಂಪಡಣೆ ಮಾಡೋದ್ರಿಂದ ಈ ಬೋರಾನ್ ಕಂಟೆಂಟ್ ಇರೋದ್ರಿಂದ ಈ ಪಾಲಿನೇಷನ್ ಅಂತ ಹೇಳ್ತೀವಿ ಮ್ಯಾಂಗೋ ಪರಾಗಸ್ಪರ್ಶ ಆಗಿ ಚೆನ್ನಾಗಿ ಕಾಯಿ ಕಚ್ಚತಕ್ಕಂಥದ್ದು. ಮತ್ತೆ ಈ ಕಾಯಿ ಕಚ್ಚಿದ ನಂತರ 2 ಸಿಂಪಡಣೆ ಕೊಡಬೇಕಾಗತ್ತೆ. 2 ಸಿಂಪಡಣೆ ಅದು 15-20 ದಿನಗಳ ಅಂತರದಲ್ಲಿ 2 ಸಿಂಪಡಣೆ ಕೊಟ್ರೆ ಕಾಯಿಗೆ ತುಂಬಾ ಕ್ವಾಲಿಟಿ ಬರ್ತದೆ ಮತ್ತೆ ಕಾಯಿ ಬೆಳವಣಿಗೆ ತುಂಬಾ ಉತ್ತಮವಾಗಿರ್ತದೆ ಈ ಲಘು ಪೋಷಕಾಂಶ ಇರೋದ್ರಿಂದ. ಅಂದ್ರೆ ಒಂದು ಜೋಳದ ಕಾಳು ಗಾತ್ರದ ಗಾತ್ರ ಮತ್ತೆ 1-6 ವಾರಗಳ ನಂತರ ಈ ಫ್ಲವರಿಂಗ್ ಆದ್ಮೇಲೆ ಫ್ರೂಟ್ ಸೆಟ್ ಆದ್ಮೇಲೆ 6 ವಾರಗಳ ನಂತರ ಇನ್ನೊಂದು ಸಿಂಪಡಣೆ ಕೊಟ್ರೆ ಇದು ತುಂಬಾ ಕಾಯಿ ಕ್ವಾಲಿಟಿ ಬರ್ತದೆ. ಅಂದ್ರೆ ಅವಾಗ ಒಂದು ಗೋಲಿ ಗಾತ್ರಕ್ಕೆ ಬಂದಿರುತ್ತ ಗೋಲಿಗಿಂತ ಇನ್ನು ಸ್ವಲ್ಪ ದೊಡ್ಡದಾಗಿರ್ತದೆ, ಮಾರ್ಬಲ್ ಸೈಜ್ ಅಂತ ಹೇಳ್ತೀವಿ ಅದಕ್ಕಿಂತ ಸ್ವಲ್ಪ ದೊಡ್ಡದಾಗಿರ್ತದೆ. ಈ ಚೆನ್ನಾಗಿ ಕಾಯಿ ಬೆಳವಣಿಗೆ ಇರ್ತದೆ ಮತ್ತೆ ಕಾಯಿ ಬಲಿತಾಗ್ಲೂ ಶೈನಿಂಗ್ ಇರ್ತದೆ ಒಂಥರ ಈ ಲಘು ಪೋಷಕಾಂಶಗಳು ಇರೋದ್ರಿಂದ. ಮತ್ತೆ ಬೆಳವಣಿಗೆ ಪ್ರಚೋದಕಗಳನ್ನು ಏನಾದರೂ ಸಿಂಪಡಣೆ ಮಾಡಬೇಕಾಗತ್ತ? ಸಾಮಾನ್ಯವಾಗಿ ಈ ಮಾವಲ್ಲಿ ಆಲ್ಫಾ ನ್ಯಾಪ್ತಾಲ್ ಅಸಿಟಿಕ್ ಆಸಿಡ್ ಅಂತಿದೆ, ಇದನ್ನ ಎಸ್ಪೆಷಲಿ ಈ ಸ್ಟ್ರೆಸ್ ಕಂಡೀಷನ್ ಅಂತ ಹೇಳ್ತೀವಿ ನಾವು ಒತ್ತಡ, ಅಂದ್ರೆ ಇತ್ತೀಚೆಗೆ 3 ವರ್ಷದಿಂದ ಮಳೆ ಚೆನ್ನಾಗಿ ಆಗ್ತಿದೆ ಅದು ಏನು ಪ್ರಾಬ್ಲಮ್ ಇಲ್ಲ, ಆದ್ರೆ ಸ್ವಲ್ಪ ಬಿಸಿಲು ಹೆಚ್ಚಾದಾಗ ಈ ಸ್ಟ್ರೆಸ್ ಕಂಡೀಷನ್ ಬಂದಾಗ ಮಾವನಲ್ಲಿ ನೋಡಬಹುದು ನೀವು ಗೋಲಿ ಆಕಾರದ ಆದಾಗ ಅಥವಾ ಹರಳು ಅಷ್ಟು ಆದಾಗ ಕಾಯಿ ಡ್ರಾಪ್ ಅಂದ್ರೆ ಫ್ರೂಟ್ ಡ್ರಾಪಿಂಗ್ ತುಂಬಾ ಸಿವಿಯರ್ ಇರ್ತದೆ, ಜಾಸ್ತಿ ಇರ್ತದೆ. ಇದನ್ನ ನಾವು ಕಂಟ್ರೋಲ್ ಮಾಡಕ್ಕೆ ನಾಫ್ತಾಲ್ ಅಸಿಟಿಕ್ ಆಸಿಡ್ ಅನ್ನ 1 milliಯನ್ನ 5 liter ನೀರಿಗೆ ಬೆರೆಸಿ ಸಿಂಪಡಣೆ ಮಾಡ್ಕೋಬೇಕಾಗುತ್ತೆ. ಇದರ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡಬಾರ್ದು, ರೈತರು ಗಮನದಲ್ಲಿ ಇಟ್ಕೋಬೇಕು 1 milliಯನ್ನ 5 liter ನೀರಿಗೆ ಬೆರೆಸಿ ಸಿಂಪಡಣೆ ಮಾಡ್ಕೋಬೇಕು. ಅತಿ ಹೆಚ್ಚು ಕಾನ್ಸಂಟ್ರೇಷನ್ ಆದರೂ ಫ್ರೂಟ್ ಡ್ರಾಪಿಂಗ್ ಜಾಸ್ತಿ ಆಗ್ತದೆ, ಅದರಿಂದ ರೈತರು ಇದನ್ನ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಅಂದ್ರೆ ಈ ಬೆಳೆ ಪ್ರಚೋದಕಗಳನ್ನ ನಾವು ಗೊತ್ತಾದ ಪ್ರಮಾಣದಲ್ಲಿ ಬಳಸ್ಕೋಬೇಕು, ಹೌದು, ಲೋ ಕಾನ್ಸಂಟ್ರೇಷನ್ ಒಂದು ತೀವ್ರತೆಯಲ್ಲೇ ಬಳಸ್ಕೋಬೇಕು ಪ್ರಮಾಣದಲ್ಲಿ ನಾವು ಏನು ಶಿಫಾರಸ್ ಮಾಡಿರಲ್ಲ ತಾವು. ಹೌದು, ರೈತರಿಗೆ 0.2 ml ಅಂದ್ರೆ ಅದು ಮೆಜರ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತದೆ. ಅದರಿಂದ ನಾನು ಹೇಳ್ತಿರೋದು 1 ಮಿಲಿಯನ್ನ 5 ಲೀಟರ್ಗೆ ಅಥವಾ 200 ಲೀಟರ್ಗೆ 40 ಮಿಲಿ, 200 ಲೀಟರ್ ವಾಟರ್ಗೆ ನೀವು 40 ಮಿಲಿಯನ್ನ ಈ ಆಲ್ಫಾ ನ್ಯಾಫ್ತಾಲ್ ಅಸಿಟಿಕ್ ಆಸಿಡ್ ಅಂತ, ಇದು ಪ್ಲಾನೋಫಿಕ್ಸ್ ಅಂತ ಸಿಗ್ತದೆ ಮಾರ್ಕೆಟ್ ಅಲ್ಲಿ, ಅದು ಬಿಟ್ರೆ ಇನ್ನೆಲ್ಲೂ ಸಿಗಲ್ಲ. ಕಾಯಿಗಳ ಮೇಲೆ ಸಿಂಪಡಣೆ ಮಾಡಬೇಕು, ಈ ಸಣ್ಣ ಗೋಲಿ ಆಕಾರದಷ್ಟಿದ್ದಾಗ ಸಿಂಪಡಣೆ ಮಾಡಿದ್ರೆ ಕಾಯಿ ಉದುರೋದನ್ನ ನಿಯಂತ್ರಿಸಬಹುದು. ಇದು ಬಹಳ ಮುಖ್ಯವಾದ ಕೆಲವು ಕಡೆ ಎಲ್ಲ ಸ್ವಲ್ಪ ಏನ್ ತ್ಯಾಜ್ಯಗಳೆಲ್ಲ ಬಿದ್ದಿರುತ್ತಲ್ಲ ಅದನ್ನ ಕೆಲವರು ಒಟ್ಟುಗೂಡಿಸಿ ಸ್ವಲ್ಪ ಹೊಗೆ ಹಾಕೋದು ಕೂಡ ಮಾಡ್ತಾ ಇರ್ತಾರೆ. ಇದನ್ನ ಟೆಂಪರೇಚರ್ ಜಾಸ್ತಿ ಮಾಡೋದಕ್ಕೆ, ಬಟ್ ಇದು ಸಾಮಾನ್ಯವಾಗಿ ರೈತರು ಆಧುನಿಕ ಬೇಸಾಯ ಪದ್ಧತಿಗಳು ಯೂಸ್ ಮಾಡೋರು ಯಾರು ಉಪಯೋಗಿಸಲ್ಲ. ಬಟ್ ಕೆಲವರು ಆರ್ಗ್ಯಾನಿಕ್ ಫಾರ್ಮಿಂಗ್ ಆ ತರ ಇದು ಮಾಡೋರು ಮಾಡ್ತಾರೆ, ರೈತರು ಇರ್ತಾರೆ ಕೆಲವರು. ಮತ್ತೆ ಎಲ್ಲಿ ನೀರಿನ ಒಂದು ಸೌಲಭ್ಯ ಇರುತ್ತಲ್ಲ ಅಂತವ್ರು ನೀರು ಕೊಡೋದು ಅವಶ್ಯಕತೆ ಇದ್ದಾಗ ಒಳ್ಳೇದು ಅಂತೀರಾ ಈ ಕಾಯಿಗಳು ಅಭಿವೃದ್ಧಿ ಆಗುವಾಗ? ಹೌದು ಹೌದು, ಈ ಮಾವಿನಲ್ಲಿ ಒಂದು ಪರ್ಸೆಪ್ಷನ್, ಈ ಕೆಲವು ರೈತರು ಏನ ಮಾಡ್ತಾರೆ ಅಂದ್ರೆ ನೀರನ್ನು ಕೊಟ್ಟರೆ ಕಾಯಿ ಉದುರೋಗ್ಬಿಡ್ತದೆ ಅಂತ, ಆತರ ಇಲ್ಲ. ಹೂವು ಬಿಟ್ಟ ಮೇಲೆ ಈ ಕಾಯಿ ಕಚ್ಚಿದ ಮೇಲೆ ಗ್ರ್ಯಾಜುವಲ್ ಆಗಿ ಅಂತ ಹೇಳ್ತೀವಿ, ಸ್ಲೋ ಆಗಿ ಎಷ್ಟು ಬೇಕೋ ಅಷ್ಟು ನೀರನ್ನ ಕೊಡ್ತಾ ಹೋದ್ರೆ ರೈತರಿಗೆ ತುಂಬಾ ಕಾಯಿಗಳು ಕಚ್ಚಿ ತುಂಬಾ ಒಳ್ಳೆ ಬೆಳವಣಿಗೆ ಆಗಿ ರೈತರಿಗೆ ತುಂಬಾ ಆದಾಯ ಬರ್ತದೆ. ಅದೇ ಸಡನ್ ಆಗಿ ಹಠಾತ್ ಆಗಿ ನೀರು ನಾಯಿಸಿದಾಗ ಕಾಯಿ ಉದುರೋ ಸಾಧ್ಯತೆ ಅತಿ ಹೆಚ್ಚಾಗಿರ್ತಕ್ಕಂಥದ್ದು. ಆ ಸ್ಟ್ರೆಸ್ ಅಂತ ಹೇಳ್ತೀವಿ ನಾವು, ಒಂದು ಶಾಕ್ ಕೊಟ್ಟಂಗೆ ನೀರು, ಅದು ಒಣಗಿತಾ ಇರೋ ಬೆಳೆಗೆ ಸಡನ್ ಆಗಿ ನೀರು ಕೊಟ್ಟಾಗ ಶಾಕ್ ತರ ಆಗ್ತದೆ ಟ್ರೀಟ್ಮೆಂಟ್, ಕಾಯಿಗಳು ಬಿದ್ದೋಗ ಉದುರೋಗ ಸಾಧ್ಯತೆ ತುಂಬಾ ಇರ್ತದೆ. ಅದು ಗ್ರ್ಯಾಜುವಲ್ ಆಗಿ ನೀವು ಕೊಡ್ತಾ ಹೋದ್ರೆ ರೈತರು, ಇದು ಕಾಯಿ ತುಂಬಾ ಚೆನ್ನಾಗಿ ಬೆಳವಣಿಗೆ ಆಗ್ತದೆ, ಒಳ್ಳೆ ಇಳುವರಿಯನ್ನ ರೈತರಿಗೆ ಸಿಗ್ತಕ್ಕಂಥದ್ದು. ಮತ್ತೆ ಈ ಸ್ಪಾಂಜಿ ಅಂಗಾಂಶ ಅಂತ ನಾವು ಕೇಳ್ತಾ ಇರ್ತೀವಿ ಕೆಲವು, ವಿಶೇಷವಾಗಿ ಬಾದಾಮಿ ತಳಿನಲ್ಲಿ, ಅದಕ್ಕೂ ಏನಾದರೂ ಮುಂಜಾಗ್ರತೆ ವಹಿಸಬಹುದಾ ನಮ್ಮ ರೈತರು? ಹೌದು, ಈ ತರ ಮಾಡೋದ್ರಿಂದ ಈ ಸ್ಪಾಂಜಿ ಟಿಶ್ಯೂ ಸಾಮಾನ್ಯವಾಗಿ ಬಾದಾಮಿ ಅಥವಾ ಆಲ್ಫಾನ್ಸ್ ನಾವು ಅಂತ ಏನ್ ಹೇಳ್ತೀವಿ ಆ ತಳಿಗಳಲ್ಲಿ ಹೆಚ್ಚಾಗಿ ಬರ್ತಕ್ಕಂಥದ್ದು. ಸೊ ಇದು ಸ್ಪಾಂಜಿ ಟಿಶ್ಯೂ ಅಂತ ನಾವು ಏನ್ ಹೇಳ್ತೀವಿ ಅದಕ್ಕೆ ಇದೇ ಕಾರಣ ಅಂತ ನಾವು ಇನ್ನೂ ಪತ್ತೆ ಹಚ್ಚಕ್ ಆಗಿಲ್ಲ. ಅದರಿಂದ ಈ ಲಘು ಪೋಷಕಾಂಶ ಲೈಕ್ ಕ್ಯಾಲ್ಸಿಯಮ್ಮು ಮತ್ತೆ ಈ ಬೋರಾನು, ಈ ಲಘು ಪೋಷಕಾಂಶಗಳನ್ನು ಕೊಟ್ಟು ಸತುಗಳನ್ನು ಕೊಟ್ಟು ಅದರ ಜೊತೆಗೆ ನಾನು ಹೇಳದಲ್ಲ ಈಗಾಗಲೇ ನೀರು ಹಾಯಿಸೋದು, ನೀರು ಫ್ರೂಟ್ ಸೆಟ್ ಆದಾಗಲಿಂದ ನೀರು ಹಾಯಿಸಿದ್ರೆ ಸ್ಪಾಂಜಿ ಟಿಶ್ಯೂ ಅನ್ನು ರೈತರು ನಿರ್ವಹಣೆ ಮಾಡಬಹುದು. ಅಂದ್ರೆ ಜೊಂಡು ಅಂಗಾಂಶ ಅಲ್ಲಿ ಅಭಿವೃದ್ಧಿ ಕಮ್ಮಿ ಆಗ್ತದೆ. ಈ ತರ ಸ್ವಲ್ಪ ತೇವಾಂಶ ಪ್ರಮಾಣ ಇದ್ರೆ, ತೇವಾಂಶ ಮತ್ತು ಲಘು ಪೋಷಕಾಂಶಗಳು ತುಂಬಾ ಇಂಪಾರ್ಟೆಂಟ್. ಸುಣ್ಣದ ಅಂಶ ಬಹಳ ಮುಖ್ಯ, ಸುಣ್ಣ ಅದರಲ್ಲೂ ನಿಮ್ಗೆ ಕ್ಯಾಲ್ಸಿಯಂ ಅಂಶ ತುಂಬಾ ಇಂಪಾರ್ಟೆಂಟ್. ಅಂದ್ರೆ ಹಣ್ಣುಗಳಲ್ಲಿ ತೇವಾಂಶ ಕಡಿಮೆ ಆದ್ರೆ ಅಲ್ಲಿ ಅವಾಗ ಈ ಅಂಗಾಂಶ ಬರೋ ಸಾಧ್ಯತೆ ಜಾಸ್ತಿ, ಸ್ಪಾಂಜಿ ಟಿಶ್ಯೂ ಹೆಚ್ಚಾಗಿ ಬರ್ತಕ್ಕಂತ. ಅಂದ್ರೆ ಈ ಓಟೆ ಮತ್ತೆ ಈ ತಿರುಳು ಇರ್ತದಲ್ಲ ಅದರಲ್ಲಿ ಗ್ಯಾಪ್ ಬಂದಾಗ ಅದನ್ನ ನಾವು ಸ್ಪಾಂಜಿ ಟಿಶ್ಯೂ ಅಂತ ಹೇಳ್ತೀವಿ. ಅದು ಒಂಥರ ಅದ್ ಗ್ಯಾಪ್ ಬರಬಾರದು. ಅದು ಗ್ಯಾಪ್ ಯಾವಾಗ ಬರ್ತದೆ ಅಂದ್ರೆ ನೀರಿನ ತೇವಾಂಶ ಕಮ್ಮಿ ಆಗಿದ್ದು ಇದೊಂಥರ ತಿರುಳು ಅಲ್ಲಲ್ಲೇ ಗಟ್ಟಿ ಆಗ್ತಾ ಹೋಗ್ಬಿಡ್ತದೆ. ಈ ವಾಟೆಗೆ ತಿರುಳು ಅಂಟ್ಕೊಂಡಿದ್ರೆ ಬೆಳವಣಿಗೆ ಕರೆಕ್ಟ್ ಆಗಿ ಆಗ್ತಿರುತ್ತದೆ, ವಾಟೆಗೂ ಮತ್ತೆ ತಿರುಳಿಗೂ ಗ್ಯಾಪ್ ಬಂದಾಗ ಅದು ಬೆಳವಣಿಗೆ ಆಗಲ್ಲ, ಅಲ್ಲಿ ಒಂಥರ ವೈಟ್ ಕಲರ್ ಇದಾಗ್ಬಿಟ್ಟು ಅದರಲ್ಲೂ ಬಾದಾಮಿಯಲ್ಲಿ ತೀವ್ರತೆ ಅತಿ ಹೆಚ್ಚು. ಮಲ್ಲಿಕಾದಲ್ಲೂ ಬರ್ತದೆ ಬಟ್ ಬಾದಾಮಿಯಲ್ಲಿ ಅತಿ ಹೆಚ್ಚಾಗಿ ಬರ್ತಕ್ಕಂಥ. ಅದರಿಂದ ಸ್ವಲ್ಪ ಮಟ್ಟಿಗೆ ಈ ಲಘು ಪೋಷಕಾಂಶಗಳು ಮತ್ತೆ ತೇವಾಂಶ ಕಾಪಾಡೋದು ಬಹಳ ಮುಖ್ಯ. ರೈತ ಬಾಂಧವರೇ, ತಮಗೆ ಮಾವಿನ ಬೆಳೆಯಲ್ಲಿ ಹೂವಿನ ಒಂದು ಹಂತದಲ್ಲಿ, ಹೂವಿನ ನಂತರ ಈ ಕಾಯಿ ಕಚ್ಚುವಂಥ, ಕಾಯಿ ಅಭಿವೃದ್ಧಿ ಆಗುವಂಥ ಹಂತದಲ್ಲಿ ಏನಾದರೂ ಅದರ ಬಗ್ಗೆ ಮಾಹಿತಿ ಬೇಕಾದರೆ ತಾವು ಡಾಕ್ಟರ್ ಜಿ ಕೇಶವರೆಡ್ಡಿ ಅವರನ್ನು ಅವರ ಮೊಬೈಲ್ ದೂರವಾಣಿಯಲ್ಲಿ ಸಂಪರ್ಕಿಸಿ ಕೂಡ ಮಾಹಿತಿಯನ್ನು ಪಡ್ಕೋಬಹುದು. ಅವರ ದೂರವಾಣಿ ಸಂಖ್ಯೆ ಹೀಗಿದೆ: 9845303987. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9845303987. ತುಂಬ ಸಂತೋಷ ಡಾಕ್ಟರ್ ಕೇಶವರೆಡ್ಡಿ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಮಾವಿನಲ್ಲಿ ಈ ಹೂ ಬಿಡುವಂಥ ಒಂದು ಹಂತದಲ್ಲಿ, ಆನಂತರ ಈ ಕಾಯಿ ಕಚ್ಚುವಂಥ ಹಂತದಲ್ಲಿ ಬರುವಂಥ ಸಮಸ್ಯೆಗಳು, ಅವುಗಳಿಗೆ ಯಾವ ರೀತಿಯಾದಂಥ ಒಂದು ಕ್ರಮಗಳನ್ನು ನಮ್ಮ ರೈತ ಬಾಂಧವರು ಕೈಗೊಳ್ಳಬೇಕಾಗತ್ತೆ ಅನ್ನೋದ್ರ ಬಗ್ಗೆ ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಇಲ್ಲಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಗಿಯಿತು. ಇನ್ನು ನಾಳಿನ ಕಾರ್ಯಕ್ರಮದಲ್ಲಿ ಮುತ್ತು ಕೃಷಿ ಕುರಿತು ಮಿಲನ ಭರತ್ ಅವರೊಂದಿಗೆ ನಡೆಸಿದ ಸಂದರ್ಶನ ಪ್ರಸಾರವಾಗಲಿದೆ. ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿರುವ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಫಾರ್ಚ್ಮೆಂಟ್ 25,500 ರೂಪಾಯಿಂದ 26,000 ರೂಪಾಯಿಗಳು, ಅರೇಬಿಕಾ ಚರಿ 13,100 ರೂಪಾಯಿಂದ 14,700 ರೂಪಾಯಿಗಳು, ರೋಬೆಸ್ಟಾ ಫಾರ್ಚ್ಮೆಂಟ್ 16,000 ರೂಪಾಯಿಂದ 16,500 ರೂಪಾಯಿಗಳು, ರೋಬೆಸ್ಟಾ ಚರಿ 9,600 ರೂಪಾಯಿಂದ 10,400 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕಾರ್ಯಕ್ರಮ ಕೃಷಿರಂಗ ಕೇಳಿದಿರಿ. ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರಸಾರವಾಯಿತು. ಸೇವಾ ಮಾಹಿತಿ. ಚೇರಂಗಾಲ ಗ್ರಾಮದ ಪೆರ್ಬಾಯಿ ಮನೆ ದಿವಂಗತ ಭೋಜಪ್ಪ ಅವರ ಮಗ ಇಂದ್ರ ಪ್ರಭಾಕರ್ ರವಿ ಮಾಜಿ ಯೋಧರು 62 ವರ್ಷ ಪ್ರಾಯದಲ್ಲಿ ಬೆಂಗಳೂರಿನಲ್ಲಿ ಇಂದು ನಿಧನರಾಗಿದ್ದು, ಇವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ ಮೃತರ ಸ್ವಗೃಹ ಚೇರಂಗಾಲದಲ್ಲಿ ನಡೆಯಲಿದೆ. ಭಾಗಮಂಡಲ ಕೋರಂಗಾಲ ಗ್ರಾಮದ ನಿಡುಬೆ ಬಸಪ್ಪನವರ ಪತ್ನಿ ಪಾರ್ವತಿ ಇಂದು ನಿಧನರಾಗಿದ್ದು, 85 ವರ್ಷ ಪ್ರಾಯದ ನಿಡುಬೆ ಪಾರ್ವತಿ ಅವರ ತವರು ಮನೆ ದಾಯನ. ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 2 ಗಂಟೆಗೆ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಸೇವಾ ಮಾಹಿತಿ ಕೇಳಿದಿರಿ. 18 ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿಯ ಭೀಮಾ ಸಖಿ ಯೋಜನೆ. ಇದು ಕುರಿತು ಎಲ್ಐಸಿ ಏಜೆಂಟ್ ಆಗುವ ತರಬೇತಿ. ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಪೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ LICIndia.in ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಕೋಶಾಲಿ ಹಮಾರಿ. ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪಿ. ಪ್ರಾಯೋಜಕರು ಕಗ್ಗೋಡ್ಲು ಗ್ರಾಮದ ಮಂದಿರ ಶ್ರೀ ನಾಣಯ್ಯ, ಶ್ರೀಮತಿ ಚಂದ್ರಾವತಿ, ಕೃಷಿ ಪಂಡಿತ ಪ್ರಶಸ್ತಿ ಪಡ್ಕೊಂಡ ಮಂಗ ಶ್ರೀ ತೇಜಸ್, ಶ್ರೀಮತಿ ಸೌಮ್ಯ ಮತ್ತೆ ಮಕ್ಕ ಕಗ್ಗೋಡ್ಲು ಗ್ರಾಮ. ಸುದ್ದಿ ಜೊಂಪೆ ಓದ್ತಾ ಇರೋ ಕಲ್ಲು ಮುಟ್ಲು ಜಶ್ಮಿ ಚಿಂತು. ಜೊಂಪೆನ ವಿವರ. ಗೃಹಲಕ್ಷ್ಮಿ ವಿವಿಧೋದ್ದೇಶ ಸಹಕಾರ ಸಂಘಕ್ಕೆ ತಾಲೂಕುವಾರು ಆಯ್ಕೆ ಮಾಡಿರುವ ಪಟ್ಟಿನ ಪರಿಷ್ಕರಣೆ ಮಾಡಿಕೆ ಇಂದು ನಡೆದ ಗ್ಯಾರಂಟಿ ಯೋಜನಾ ಅನುಷ್ಠಾನ ಸಮಿತಿನ ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಮಡಿಕೇರಿ ಪೇಟೆನ ಕೆಡಿಪಿ ಸಭಾಬಡಿಲಿ ನಡೆದ ಸಭೆಯಲ್ಲಿ ಮಾತನಾಡಿದ ಗ್ಯಾರಂಟಿ ಅನುಷ್ಠಾನ ಸಮಿತಿನ ಜಿಲ್ಲಾ ಘಟಕದ ಅಧ್ಯಕ್ಷರಾದ ತಿತಿರ ಧರ್ಮಜಾ ಉತ್ತಪ್ಪ ಅವರು, ಪಟ್ಟಿಲಿ ಏನಾದರೂ ತಪ್ಪುಗೈದರೆ ಅದನ್ನು ಜಿಲ್ಲಾ ಹಾಗೆ ತಾಲೂಕು ಅಧ್ಯಕ್ಷರಿಗೆ ಹೇಳಿ ಸರಿಪಡಿಸಿಕೊಡಕು, ಹಾಗೆ ಇದೇ ಸಂದರ್ಭದಲ್ಲಿ 5 ಗ್ಯಾರಂಟಿ ಯೋಜನೆಗೆ ಸಂಬಂಧಪಟ್ಟ ಅಧಿಕಾರಿಗಳಿಂದ ಮಾಹಿತಿನ ತಗೊಂಡು ಅದಕ್ಕೆ ಸರಿಯಾದ ಸಲಹೆನ ನೀಡಿದು. ವಿಶ್ವಕವಿ, ಜನಸಾಮಾನ್ಯರ ಕವಿ, ಪರಮಯೋಗಿ, ಪುಣ್ಯಪುರುಷ, ಸಮಾಜ ಸುಧಾರಕ, ತತ್ವಜ್ಞಾನ ಮಹಾಯೋಗಿ ವೇಮನ ಅವರ ಸಂದೇಶಗಳನ್ನು ಪ್ರತಿಯೊಬ್ಬರೂ ಓದಕು ತಿಳಿ ಕುಶಲನಗರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಹಿಂದಿ ಶಿಕ್ಷಕಿ ಪಿಎಂ ರಶ್ಮಿಯು ವಿವರಿಸಳು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆನ ಕೂಡುಕೂಟಲಿ ಗಾಂಧಿ ಭವನದಲ್ಲಿ ನಡೆದ ವೇಮನ ಜಯಂತಿ ಜಂಬರಲ್ಲಿ ಭಾಗವಹಿಸಿ ಮಾತನಾಡಿ, ಆಂಧ್ರದ ತೆಲುಗು ಸಾಹಿತ್ಯ ಲೋಕಲಿ ಮಿಂಚಿದವು ಮಹಾಯೋಗಿ ವೇಮನ. ಅವು ಮನುಜ ಕುಲದ ಉದ್ದಾರ, ಜಾತಿ ಮತ ಪಂಥ ಜನಾಂಗ ವ್ಯಕ್ತಿನ ಪ್ರಚಾರ ತೊರೆದು ಮನುಜ ಕುಲದ ಉದ್ದಾರಕ್ಕಾಗಿ ಅವರ ಜೀವನ ಸವಿಸಳುತ್ತ ಹೇಳಿದು. ಸರ್ಕಾರದ ಆದೇಶದ ಪ್ರಕಾರ 2024-25 ಸಾಲಿನ ಬಾಲ್ಯ ವಿವಾಹ ಮುಕ್ತ ಕರ್ನಾಟಕವಾಗಿರಿಸಿಕೆ ಬಾಲ್ಯ ವಿವಾಹ ಮುಕ್ತ ಗ್ರಾಮ ಪಂಚಾಯಿತಿ ಜಿಲ್ಲೆಯಿಂದ 1 ಗ್ರಾಮ ಪಂಚಾಯಿತಿಗೆ ಪ್ರಶಸ್ತಿ ನೀಡಿಕೆ ಅರ್ಜಿನ ಕರೆದಳು. ಅರ್ಜಿ ಹಾಕಿಕೆ 30 ಆಖಿರಿ ದಿನ. ಜಾಸ್ತಿ ಮಾಹಿತಿಗೆ ಜಿಲ್ಲಾ ಮಕ್ಕಳ ರಕ್ಷಣಾ ಅಧಿಕಾರಿಯವರನ್ನು ಸಂಪರ್ಕಿಸಕ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಕಾರ್ಮಿಕ ಇಲಾಖೆ, ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಭದ್ರತಾ ಮಂಡಳಿನ ಕೂಡುಕೂಟಲಿ ಪ್ರಧಾನಮಂತ್ರಿ ಶ್ರಮ್ ಯೋಗ್ ಮಾನ್ಧನ್ ಯೋಜನೆನ ವಿಶೇಷ ನೋಂದಣಿ ಅಭಿಯಾನನ ಹೆಚ್ಚುವರಿ ಜಿಲ್ಲಾಧಿಕಾರಿ ಆರ್ ಐಶ್ವರ್ಯ ಅವರ ಅಧ್ಯಕ್ಷತೆಯಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಸಭಾಬಡಿಯಲ್ಲಿ ನಡೆದು ಈ ಸಭೆಯಲ್ಲಿ ಮಾತನಾಡಿದ ಅವರು, ಕಾರ್ಮಿಕರಿಗೆ ತಿಳುವಳಿಕೆ ಮೂಡಿಸುವ ನಿಟ್ಟಿನಲ್ಲಿ ಸಂಬಂಧಪಟ್ಟ ಎಲ್ಲ ಇಲಾಖೆಗೆ ಜಿಲ್ಲೆಗೆ ನಿಗದಿಪಡಿಸಿರುವ ಗುರಿನ ತಲುಪಿಕೆ ದುಡಿಯಕುತ್ತ ಹೇಳಿದರು. ಆತ್ಮಸ್ಥೈರ್ಯ ಇದ್ದರೆ ಮಾತ್ರ ಸಾಧನೆ ಮಾಡಕ್ಕೆ ಸಾಧ್ಯ ಆದೇತ ಹೈಕೋರ್ಟ್ ಹಿರಿಯ ವಕೀಲರು ಹೆಚ್.ಎಸ್. ಚಂದ್ರಮೌಳಿಯವು ಹೇಳಲು. ಶನಿವಾರಸಂತೆಯಲ್ಲಿ ಆಯೋಜನೆ ಮಾಡಿದ್ದ ಎಸ್.ಎಸ್.ಎಲ್.ಸಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಎದುರಿಸುವ ಬಗ್ಗೆ ನಾನು ಮತ್ತು ಪರೀಕ್ಷೆ ತೇಳುವ ಕಾರ್ಯಾಗಾರನ ಉದ್ಘಾಟಿಸಿ ಮಾತಾಡಿ, ಇಂದಿನ ವಿದ್ಯಾರ್ಥಿಗಳಿಗೆ ಕಲಿಕೆಗೆ ಉಪಯೋಗ ಆಗುವ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಂತಹ ತಂತ್ರಜ್ಞಾನ ವ್ಯವಸ್ಥೆ ಒಟ್ಟು ಅದನ್ನು ಸರಿಯಾಗಿ ಬಳಕೆ ಮಾಡುವ ಮೂಲಕ ವಿದ್ಯಾರ್ಥಿಗಳ ಮುಂದೆ ಸಮಾಜದಲ್ಲಿ ತಮ್ಮನ್ನು ಗುರುತಿಸುವ ಮಟ್ಟಿಗೆ ಬೆಳೆಯಕುತ್ತಾವು ಹೇಳಿದು. ಕರ್ನಾಟಕದ ಮೂಲ ನಿವಾಸಿ ಮಿಲಿಟರಿ ಪಿಂಚಣಿದಾರರ ಮಾಜಿ ಸೈನಿಕರ ಮಕ್ಕಳಿಗೆ ರಾಜ್ಯ ಶಿಷ್ಯವೇತನ, ಹಾಗೆ ಕರ್ನಾಟಕದಲ್ಲಿ ನೆಲೆಸಿರುವ ಹೊರ ರಾಜ್ಯದ ಪಿಂಚಣಿದಾರರ ಮಾಜಿ ಸೈನಿಕರ ಮಕ್ಕಳಿಗೆ ಪುಸ್ತಕ ಅನುದಾನಕ್ಕೆ ಅರ್ಜಿ ಹಾಕಿಕೆ ತಾರೀಕು 31ರವರೆಗೆ ದಿನನ ನಿಗದಿ ಮಾಡಲು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆನ ಕೂಡುಕೊಟ್ಟಲ್ಲಿ ಅಂಬಿಗರ ಚೌಡಯ್ಯ ಜಯಂತಿ ಜಂಬರ ತಾರೀಕು 21ರ ಹೊತ್ತಾರೆ 11 ಗಂಟೆಗೆ ಮಡಿಕೇರಿ ಪ್ಯಾಟಿನ ಗಾಂಧಿ ಭವನದಲ್ಲಿ ನಡೆದಿದೆ. ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳಿ, ಕೊಡಗು ಡಿಸಿಸಿ ಸೇರಿದಂಗೆ ಇತರ ಸಹಕಾರ ಸಂಘಗಳ ಸಹಕಾರ ಕಾಯ್ದೆಯಲ್ಲಿ ಕಾನೂನು ತಿದ್ದುಪಡಿ, ಹಾಗೆ ಜಿಎಸ್ಟಿ ಆದಾಯ ತೆರಿಗೆ ಬಗ್ಗೆ ಶಿಕ್ಷಣ ಕಾರ್ಯಕ್ರಮ ನಾಳೆ ಹೊತ್ತಾರೆ 11 ಗಂಟೆಗೆ ಕೊಡಗು ಜಿಲ್ಲಾ ಸಹಕಾರ ಯೂನಿಯನ್ ಸಭಾಭವನದಲ್ಲಿ ನಡೆದಿದೆ. 66/11 kV ಸೋಮರ್ಪೇಟೆ ವಿದ್ಯುತ್ ವಿತರಣಾ ಕೇಂದ್ರದಿಂದ ಹೋಗುವ ದೊಡ್ಡಮಲ್ತೆ ಪೀಡರ್ಲಿ ನಾಳೆ ಹೊತ್ತಾರೆ 10 ಗಂಟೆಯಿಂದ 9:05 ಗಂಟೆವರೆಗೆ ಪೀಡರ್ ನಿರ್ವಹಣೆ ಕೆಲಸ ಇರದಂದ ಕಾಡಿಗೆ ಕಟ್ಟೆ, ದೊಡ್ಡಮಲ್ತೆ, ಚಿಕ್ಕತೋಳೂರು, ಕೂಗೆಕೋಡಿ, ಹನಕೋಡು, ಹೊನ್ನಮನಕೆರೆ, ಹಾರಳ್ಳಿ ಹಾಗೆ ಸುತ್ತಮುತ್ತಲ ಜಾಗಲೇ ವಿದ್ಯುತ್ ಇರುವುದಲ್ಲೇ ತಳಿ ವಿದ್ಯುತ್ ಇಲಾಖೆ ಪ್ರಕಟಣೆ ತಿಳಿಸಿದೆ. ಸಣ್ಣ ನೀರಾವರಿ, ವಿಜ್ಞಾನ ಹಾಗೆ ತಂತ್ರಜ್ಞಾನ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ಎಸ್ ಬೋಸರಾಜವು ನಾಳೆ ಕೊಡಗು ಜಿಲ್ಲಾ ಪ್ರವಾಸ ಕಾರ್ಯಕ್ರಮ ಹಮ್ಮಿಕೊಂಡಳು. ನಾಳೆ ಹೊತ್ತಾರೆ 9:30 ಗಂಟೆಗೆ ಸುದರ್ಶನ ಅತಿಥಿಗೃಹದಲ್ಲಿ ಮನರೇಗಾ ಬಗ್ಗೆ ಪತ್ರಿಕಾಗೋಷ್ಠಿ ನಡೆಸುವೆ. ಅದಾದ ಮೇಲೆ 11 ಗಂಟೆಗೆ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಭವನದಲ್ಲಿ ಕೊಡಗು ಜಿಲ್ಲಾ ಯೋಜನಾ ಸಮಿತಿ ಸಭೆಯಲ್ಲಿ ಭಾಗವಹಿಸುವೆ ತಿಳಿ ಸಚಿವರ ಆಪ್ತ ಕಾರ್ಯದರ್ಶಿಯು ತಿಳಿಸಿದಳು. ಮೆಡ್ರಾಸ್ ರೆಜಿಮೆಂಟ್ ಅಭಿಲೇಖಾಲಯ, ಇವು ಮಾಜಿ ಸೈನಿಕರು ಹಾಗೆ ವೀರ ನಾರಿಯರೊಟ್ಟಿಗೆ ಪರಸ್ಪರ ಸಂಪರ್ಕನ ಸುಗಮಗೊಳಿಸುವ ಗುರಿಯೊಟ್ಟಿಗೆ ಬೈಕ್ ರ್ಯಾಲಿನ ಹಮ್ಮಿಕೊಂಡಿದ್ದು, ಎಂಆರ್ಸಿ ಮಾಜಿ ಸೈನಿಕರು ಮತ್ತು ಅವರ ಅವಲಂಬಿತರ ಕುಂದುಕೊರತೆಗಳನ್ನು ಪರಿಹರಿಸಲಾಗಿದೆ. ಈ ರ್ಯಾಲಿ ತಾರೀಕು 21ರಂದು ಮಡಿಕೇರಿ ತಲುಪಿದೆ ತಿಳಿ ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆಯ ಜಂಟಿ ನಿರ್ದೇಶಕರು ತಿಳಿಸಲು. ಕರ್ನಾಟಕ ರಾಜ್ಯ ವಿಕೇಂದ್ರೀಕರಣ ಯೋಜನೆ ಮತ್ತು ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷರಾದ ಡಿಆರ್ ಪಾಟೀಲ್ ಅವರು ತಾರೀಕು 21ರಂದು ಕೊಡಗು ಜಿಲ್ಲಾ ಪ್ರವಾಸ ಕಾರ್ಯಕ್ರಮ ಹಮ್ಮಿಕೊಂಡಳು. ಅಂದೇ ಹೊತ್ತರೆ 11 ಗಂಟೆಗೆ ತಳಮಟ್ಟದ ಯೋಜನೆಗಳನ್ನು ತಯಾರಿಸುವ ಬಗ್ಗೆ ಜಿಲ್ಲಾ ಮಟ್ಟದ ಸಭೆ ನಡೆಸುವ ತಿಳಿ ಆಪ್ತ ಕಾರ್ಯದರ್ಶಿಯು ತಿಳಿಸಲು. ಮಡಿಕೇರಿಪೇಟೆಗೆ ಕುಡಿಯುವ ನೀರು ಪೂರೈಕೆಯಾಗುವ ಕುಂಡಮೇಸ್ರಿ ಮತ್ತು ಕೂಟುಹೊಳೆ ಜಲಾಶಯಕ್ಕೆ ಜಿಲ್ಲಾಧಿಕಾರಿ ಎಚ್ ಎ ಸೋಮಶೇಖರವು ಇಂದು ಭೇಟಿ ನೀಡಿ ಪರಿಶೀಲಿಸಿ ಅಧಿಕಾರಿಗಳಿಂದ ಮಾಹಿತಿ ಪಡೆದು. ಮಡಿಕೇರಿ ತಾಲೂಕಿನ ಎಲ್ಲ ಕಡೆಗಳಲ್ಲಿ 1610 ತರಗತಿ ವಿದ್ಯಾರ್ಥಿಗಳಿಗೆ ರೋಟರಿ ಮಿಸ್ಟ್ ಹಿಲ್ಸ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕೂಡುಕೂಟಲ್ಲಿ 2 ದಿನಗಳ ವಿದ್ಯಾರ್ಥಿಗಳ ಪ್ರೇರಣಾ ಮತ್ತು ವೃತ್ತಿ ಮಾರ್ಗದರ್ಶನ ಶಿಬಿರ ನಡೆಯಿತು. ಈ ಶಿಬಿರನ ಉದ್ಘಾಟಿಸಿ ಮಾತನಾಡಿದ ಶಾಸಕರಾದ ಡಾ ಮಂತರ್ಗೌಡವು, ವಿದ್ಯಾರ್ಥಿಗ ಆತ್ಮಶಕ್ತಿನ ಬಳಸಿಕೊಂಡು ತಮ್ಮ ಕೌಶಲ್ಯದ ಮೇಲೆ ನಂಬಿಕೆ ಇಟ್ಟು ಗುರಿನ ಸಾಧಿಸೋಕ್ಕೂ, ಕಷ್ಟಪಟ್ಟು ಓದಿ ಪರೀಕ್ಷೆ ಬರೆಯಕ್ಕೂ, ಫಲಿತಾಂಶ ಏನೇ ಬಂದರೂ ಸಮಭಾವದಿಂದ ಎದುರಿಸೋಕ್ಕೂ, ಪರೀಕ್ಷೆನ ಒಂದು ಹಬ್ಬ ತಳಿ ಪರಿಗಣಿಸಿ ಶಿಸ್ತು ಸಂಯಮದ ಹೆಜ್ಜೆ ಇಟ್ಟರೆ ಯಶಸ್ಸು ಕಟ್ಟಿಟ್ಟದಲ್ಲಿ ಹೇಳಿದು. ವಿರಾಜಪೇಟೆ ತಾಲೂಕು ಕಚೇರಿಗೆ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೆ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಸ್ ಪೊನ್ನಣ್ಣವು ಭೇಟಿ ನೀಡಿ ಅಧಿಕಾರಿಗಳೊಟ್ಟಿಗೆ ಸಭೆಯನ್ನು ನಡೆಸಿ ಮಾತಾಡಿ, ಸಾರ್ವಜನಿಕರಿಗೆ ಹಾಗೆ ಪರಿಸರಕ್ಕೆ ಯಾವುದೇ ಸಮಸ್ಯೆ ಆಗದಂಗೆ ಸರಿಯಾದ ಕ್ರಮ ತಕೊಂಡು ಮಾಡಕೂತವು ಹೇಳ್ದು. ಇಲ್ಲಿಗೆ ಇಂದಿನ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರ ಪ್ರಾಯೋಜಕರು ಕಗ್ಗೋಡ್ಲು ಗ್ರಾಮದ ಮಂದಿರ ಶ್ರೀ ನಾಣಯ್ಯ, ಶ್ರೀಮತಿ ಚಂದ್ರಾವತಿ, ಕೃಷಿ ಪಂಡಿತ ಪ್ರಶಸ್ತಿ ಪಡ್ಕೊಂಡ ಮಂಗ ಶ್ರೀ ತೇಜಸ್, ಶ್ರೀಮತಿ ಸೌಮ್ಯ ಮತ್ತೆ ಮಕ್ಕ ಕಗ್ಗೋಡ್ಲು ಗ್ರಾಮ. ಕೊಡಗರಹಳ್ಳಿಯ ಎಕೆ ಫರ್ನಿಚರ್ನಲ್ಲಿ ಫೆಸ್ಟಿವಲ್ ಮೆಗಾ ಡಿಸ್ಕೌಂಟ್ ಸೇಲ್. ಫರ್ನಿಚರ್ಗಳನ್ನು ಖರೀದಿಸಿ ಅಪ್ ಟು 40% ಡಿಸ್ಕೌಂಟ್ ಪಡೆಯಿರಿ. ಎಲ್ಲಾ ರೀತಿಯ ಫರ್ನಿಚರ್ಗಳು ನಿಮಗೆ ಬೇಕಾದ ಮರಗಳಿಂದ ನಿಮಗೆ ಬೇಕಾದ ಡಿಸೈನ್ಸ್ನಲ್ಲಿ ನಿಮ್ಮ ಅಳತೆಗೆ ತಕ್ಕಂತೆ ಕಸ್ಟಮೈಸ್ ಮಾಡಿಕೊಡಲಾಗುವುದು. ಅದು ಲೈಫ್ ಟೈಮ್ ವಾರಂಟಿಯೊಂದಿಗೆ. ಟೀಕ್ ವುಡ್ನ ಡೋರ್ ಹಾಗೂ ವಿಂಡೋಸ್ ಕೂಡ ಲಭ್ಯವಿದೆ. ಬಜಾಜ್ ಇಎಂಐ ಹಾಗೂ ಕೊಡಗಿನಾದ್ಯಂತ ಫ್ರೀ ಡೆಲಿವರಿ. ಎಕೆ ಫರ್ನಿಚರ್, ಪಿಎಂ ರೋಡ್, ಕೊಡಗರಹಳ್ಳಿ. ಮಡಿಕೇರಿಯ ಅರುಣ್ ಸ್ಟೋರ್ಸ್ನಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬೇಕಾದ ಉತ್ತಮ ಕ್ವಾಲಿಟಿಯ ನೋಟ್ಬುಕ್, ಪಠ್ಯಪುಸ್ತಕಗಳು, ಸ್ಕೂಲ್ ಕಾಲೇಜ್ ಬ್ಯಾಗ್ಸ್, ರೈನ್ಕೋಟ್, ಕೊಡಗಳು ಲಭ್ಯ. ಅರುಣ್ ಸ್ಟೋರ್, ಕಾಲೇಜ್ ರೋಡ್, ಮಡಿಕೇರಿ. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ವಿರಾಜಪೇಟೆಯ ಹ್ಯಾಪಿ ಶಾಪಿಂಗ್ ನಲ್ಲಿ ಜೆಂಟ್ಸ್, ಲೇಡೀಸ್, ಕಿಡ್ಸ್ ಗೆ ಬೇಕಾದ ಡ್ರೆಸ್ ಗಳು, ಮದುವೆ ಡ್ರೆಸ್ ಗಳು, ಬ್ಲೇಸರ್ಸ್, ಸೂಟ್ಸ್, ಅತ್ಯುತ್ತಮ ಕ್ವಾಲಿಟಿಯೊಂದಿಗೆ ಬಟ್ಟೆಗಳನ್ನು ಖರೀದಿಸಲು ಬನ್ನಿ ಹ್ಯಾಪಿ ಶಾಪಿಂಗ್, ವಿರಾಜಪೇಟೆ.